ಅಂದ್ರೆ ಅರಣ್ಯ ಪರಿಸರ ಸಚಿವ ಮಾತನಾಡುತ್ತಿದ್ದಾರೆ. ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾರೆ. ಇಂದು ಪ್ಲಾಸ್ಟಿಕ್ ತ್ಯಾಜ್ಯ ವಿಶ್ವಕ್ಕೆ ದೊಡ್ಡ ಸವಾಲಾಗಿದೆ. ವಿಶ್ವಸಂಸ್ಥೆ ಈ ವರ್ಷ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಅಂತ್ಯ ಹಾಡೋಣ ಎಂಬ ಘೋಷವಾಕ್ಯದೊಂದಿಗೆ ಪರಿಸರ ದಿನ ಆಚರಣೆಗೆ ಕರೆ ನೀಡಿದೆ. ಬಟ್ಟೆ ಚೀಲ ಬಳಕೆ ಮಾಡೋಣ, ತುತ್ತಾಗಿಯನ್ನು ಪ್ಲಾಸ್ಟಿಕ್ ಮಾಲಿನ್ಯದಿಂದ ರಕ್ಷಿಸೋಣ, ನಮ್ಮ ಮುಂದಿನ ಪೀಳಿಗೆಗೆ ಸ್ವಚ್ಛ ಸುಂದರ ಪರಿಸರ ಪ್ರಿಯಾಗಿ ನೀಡೋಣ. ಮತ್ತೊಮ್ಮೆ ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:51 ಆಗುತ್ತಲಿದೆ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ರೈತ ಬಾಂಧವರ ಕಾರ್ಯಕ್ರಮ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವಿದ್ಯಾವರ್ಧಕ ಸಂಘದ ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. ದರ್ಬಾರ್ ಶಿಕ್ಷಣ ಸಂಸ್ಥೆಯು ಸುಸಜ್ಜಿತವಾದ ಕಟ್ಟಡ ಹಾಗೂ ಎಲ್ಲ ಆಧುನಿಕ ಶೈಕ್ಷಣಿಕ ಸೌಲಭ್ಯಗಳನ್ನು ಹೊಂದಿದೆ. ವಿಶಾಲವಾದ ಆಟದ ಮೈದಾನ ಹೊಂದಿದ ವಿಜಯಪುರ ನಗರದ ಮಧ್ಯಭಾಗದಲ್ಲಿ ಇರುವ ಏಕೈಕ ಶಿಕ್ಷಣ ಸಂಸ್ಥೆ. ದರ್ಬಾರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಎಲ್ಕೆಜಿ, ಯುಕೆಜಿ, ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮದಲ್ಲಿ, ಪಿಯುಸಿ, ಕಲಾ, ವಾಣಿಜ್ಯ, ವಿಜ್ಞಾನ ವಿಭಾಗಗಳಿಗೆ ಹಾಗೂ ಬಿಎ, ಬಿಕಾಂ, ಬಿಬಿಎ, ಬಿಸಿಎ ತರಗತಿಗಳ ಪ್ರವೇಶಕ್ಕಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆಗಳು ಡಾಕ್ಟರ್ ವಿನಾಯಕ್ ಗ್ರಾಮ್ ಪುರೋಹಿತ್ 9441266635, ಶ್ರೀ ಟಿಆರ್ ಕುಲಕರ್ಣಿ 9448985968. ಆತ್ಮೀಯ ರೈತ ಬಾಂಧವರೇ, ಕೇಳಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಶ್ರೀಶೈಲ್ ಎಂ ವಸ್ತ್ರದ್ ಅವರಿಂದ ಮಾಹಿತಿಯನ್ನ ಕೇಳೋಣ. ಎಲ್ಲರಿಗೂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥನಾದ ನಾನು ಡಾಕ್ಟರ್ ಎಸ್ ಎಂ ವಸ್ತ್ರದ್ ಮಾಡುವ ನಮಸ್ಕಾರಗಳು. ತಮಗೆಲ್ಲ ಗೊತ್ತಿರುವ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಒಂದು ಮಹಾಧ್ಯಸ್ಥರಾದ ಡಾ ಶ್ರೀಶೈಲ್ ಎಂ ವಸ್ತ್ರದ್ ಅವರಿಂದ ಮಾಹಿತಿಯನ್ನ ಕೇಳೋಣ. ಎಲ್ಲರಿಗೂ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥನಾದ ನಾನು ಡಾಕ್ಟರ್ ಎಸ್ ಎಂ ವಸ್ತ್ರದ್ ಮಾಡುವ ನಮಸ್ಕಾರಗಳು. ತಮಗೆಲ್ಲ ಗೊತ್ತಿರುವ ಕೇಂದ್ರ ಸರ್ಕಾರದ ಕೃಷಿ ಮಂತ್ರಾಲಯದ ಒಂದು ಮಹತ್ವದಿಂದ ಉತ್ಪಾದಿಸಿ ಸುಮಾರು ಈ ವರ್ಷ ನಾವು 300 ಕ್ವಿಂಟಲ್ನಷ್ಟು ತೊಗರಿ ಬೀಜೋತ್ಪಾದನೆ ಮಾಡಿದ್ದೇವೆ, ಅದನ್ನು ರೈತರಿಗೆ ನೀಡ್ತಾ ಇದ್ದೇವೆ. ಅದೇ ರೀತಿ ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರೈತರಿಗೆ ತಾವು ಖರೀದಿಸಿದ ಬೀಜಗಳನ್ನು ಯಾವ ರೀತಿ ಬೀಜೋಪಚಾರ ಮಾಡಬೇಕು ಇದರ ಬಗ್ಗೆನೇ ನಾವೊಂದು ಅಭಿಯಾನ ಹಾಕ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ರೈತರಿಗೆ ಬೀಜೋಪಚಾರದ ಬಗ್ಗೆ ಮತ್ತು ಈ ಬೀಜದ ಗುಣಮಟ್ಟವನ್ನು ಯಾವ ರೀತಿ ಅವರು ಪರೀಕ್ಷಿಸಿ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ, ರಸಗೊಬ್ಬರಗಳನ್ನು ಯಾವ ರೀತಿ ಗುರುತಿಸಬೇಕು ಮತ್ತು ಅವುಗಳ ಗುಣಮಟ್ಟ ಪರೀಕ್ಷಿಸುವ ಬಗ್ಗೆ ಮತ್ತು ಈಗ DAPಗೆ ಪರ್ಯಾಯವಾಗಿ ಇತರೆ ಗೊಬ್ಬರಗಳನ್ನು ಅವರು ಯಾವ್ಯಾವ ಬಳಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇವೆ ಮತ್ತು ಇನ್ನು ಮುಂಬರುವ ಹಳ್ಳಿಗಳಲ್ಲಿ ಸಹ ನಾವು ಅದನ್ನು ನೀಡುವರಿದ್ದೇವೆ. ಇದಲ್ಲದೆ ನಾಳೆ ಮುಳವಾಡದಲ್ಲಿ ನಮ್ಮ ಗೌರವಾನ್ವಿತ ಕುಲಪತಿಗಳು ಸಹ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಲಿದ್ದಾರೆ. ರೈತರಲ್ಲಿ ಎಸ್ಪೆಷಲಿ ಈ ಯುವಕರಲ್ಲಿ ಕೃಷಿ ಆಸಕ್ತಿ ಕಡಿಮೆ ಆಗುತ್ತಿದ್ದು

ಬರಳಲ್ಲೇ ಕಟ್ಟಿದನರು ಯಮರಾಜ್ನ ಹೊಡೆದು ಕಾಮದಲ್ಲಿ ಕೊರಳಲ್ಲಿ ಕಟ್ಟಿದನರು ಯಮರಾಜ್ನ ಹೊಡೆದು ಕಾಮದಲ್ಲಿ ಕೊರಳಲ್ಲೇ ಕಟ್ಟಿದನರು ಪರಶುರಾಮ ಇದ್ದಾನಪ್ಪಂದು ಕಾರ್ತೀಕ ರಾಜನ್ನ ಹೊಡೆದು ಅಮರೂತ ಬಾಟ್ಲೇವ ತಂದು ಎಬ್ಬಸ್ಯಾನೋ ತಂದೆಯ ಬಾರ ನಿರಮಾಂಡಲ ವಾರ ಎಲ್ಲಮ್ಮ ನೀ ಸಿರಿ